ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9639987. ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಮತ್ತು ತೆಂಗು ಬೆಳೆಗಳ ಕೃಷಿಯಲ್ಲಿನ ತಮ್ಮ ಅನುಭವಗಳನ್ನು ತಿಳಿಸುತ್ತಾರೆ ಕುಶಾಲನಗರ ಸಮೀಪದ ಕೊಪ್ಪ ಗ್ರಾಮದ ಮುಂಡಂಡ ಪಿ ಬೋಪಯ್ಯ ಅವರು. ಕೆಳಗರೆ ಕೊಡಗು ಜಿಲ್ಲೆಯ ಜನಪ್ರಿಯ ತಳಿ BKB. ಈಗಲೂ BKB ತಳಿಯನ್ನ ಅನೇಕರು ಕಾಪಾಡಿಕೊಂಡಿದ್ದಾರೆ, ಆ ತಳಿಯನ್ನ ಇಷ್ಟಪಟ್ಟು ಬಳಸ್ತಿದ್ದಾರೆ. ಹಾಗೆ PS ಪೊನ್ನಪ್ಪ ಸ್ಪೆಷಲ್ 1 ಮತ್ತು 2 ತಳಿಗಳನ್ನ ಕೃಷಿ ಪದವೀಧರರಾಗಿರುವ ಪೊನ್ನಪ್ಪನವರು ಅಭಿವೃದ್ಧಿಪಡಿಸಿದರು. ಆದರೆ ಈ ತಳಿ ಈಗ ಕಾಣಸಿಗ್ತಾ ಇಲ್ಲ. ಒಂದು ರೀತಿಯಲ್ಲಿ BKBಗೆ ಸಾಮೀಪ್ಯ ಗುಣಗಳನ್ನು ಹೊಂದಿರುವ PS 1 ಮತ್ತು 2 ಕಾರಣಾಂತರಗಳಿಂದ ಆ ತಳಿ ಲಭಿಸ್ತಾ ಇಲ್ಲ. ಪೊನ್ನಪ್ಪನವರ ಪುತ್ರ ಮುಂಡಂಡ ಪಿ ಬೋಪಯ್ಯ ಪ್ರಿಯಪಟ್ಟಣ ತಾಲೂಕು ಕೊಪ್ಪದಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟವನ್ನು ಮಾಡಿದ್ದಾರೆ, ಕಾಳುಮೆಣಸನ್ನು ಹಬ್ಬಿಸಿದ್ದಾರೆ. ಇವತ್ತು ಬೋಪಯ್ಯನವರ ಜೊತೆಗೆ ನಾವು ಮಾತನಾಡುತ್ತಿದ್ದೀವಿ. ಅವರ ತಂದೆಯ ಕಾರ್ಯಕೆಲಸಗಳು ಹಾಗೆ ಪೊನ್ನಪ್ಪ ಸ್ಪೆಷಲ್ 1 ಮತ್ತು 2 ಭತ್ತದ ತಳಿಗಳ ಕುರಿತಂತೆ, ಹಾಗೆ ಬೋಪಯ್ಯನವರು ಈಗ ತೋಟ ಮಾಡಿಕೊಂಡಿದ್ದಾರಲ್ಲ, ಹೇಗೆ ನಿರ್ವಹಿಸ್ತಿದ್ದಾರೆ, ಏನೇನು ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ವಿಚಾರಗಳು. ಬೋಪಯ್ಯನವರೇ ನಮಸ್ಕಾರ. ಪೊನ್ನಪ್ಪನವ್ರ ಬಗ್ಗೆ ಕೆಲವು ಸಂಗತಿಗಳನ್ನ ಹೇಳಿ. ಕೂಡಿಗೆಲ ಗ್ರಾಮ ಸೇವಕ್ ಟ್ರೈನಿಂಗ್ ಸೆಂಟರ್ ಅಂತ ಇತ್ತು ಮೊದಲು, ಅದರಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ರು. ಅಲ್ಲಿಂದ 1963 ಅವರು ರಿಟೈರ್ ಆಗಿ ಆ ವರ್ಷ ಕೊಪ್ಪದಲ್ಲಿ ಇರುವಂತ ಈ ಜಾಗವನ್ನು ಅವರು ಕ್ರಯಕ್ಕೆ ತಗೊಂಡ್ರು. ಅಲ್ಲಿ ಈಗ ನಾವು ವಾಸವಾಗಿದ್ದೇವೆ. ಸಣ್ಣ ವಯಸ್ಸಿನಿಂದಲೇ ನಾನು ಇಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀನಿ. 1963 ನಾವು ಇಲ್ಲಿಗೆ ಬರುವಾಗ ನನಗೆ 10 ವರ್ಷ ವಯಸ್ಸಾಗಿತ್ತು. ಸ್ಕೂಲ್ ಕುಶಾಲನಗರದಲ್ಲಿ ಮಾಡಿದ್ದೀನಿ, ಮತ್ತೆ ಕಾಲೇಜ್ ಸೆಂಟ್ ಫಿನಾಮಿನಸ್ ಕಾಲೇಜ್ ಮೈಸೂರಿನಲ್ಲಿ ಮಾಡಿದ್ದೀನಿ. ಕುಶಾಲನಗರಕ್ಕೆ ನೀವಿರೋ ಜಾಗ ಎಷ್ಟು ದೂರ ಆಗ್ತದೆ? ಕುಶಾಲನಗರದಿಂದ 3 ಕಿಲೋಮೀಟರ್ ಆಗ್ತದೆ ನಾನು ಇರೋ ಸ್ಥಳ ಕೊಪ್ಪದಲ್ಲಿ. ಪೊನ್ನಪ್ಪನವರು ಕೃಷಿ ಪದವೀಧರರಲ್ವಾ? ಹೌದು. ಕೃಷಿ ಇಲಾಖೆಯಲ್ಲಿದ್ರು ಮತ್ತು ಕೂಡಿಗೆ ಫಾರಂ ನಲ್ಲಿದ್ರು, ತರಬೇತಿ ಕೇಂದ್ರದಲ್ಲೂ ಕೆಲಸ ಮಾಡಿದ್ರು, ನಿವೃತ್ತಿಯ ಬಳಿಕ ಕೃಷಿಕರಾದರು. ಹೌದು. ಎಷ್ಟನೇ ವಯಸ್ಸಿನಲ್ಲಿ ತೀರ್ಕೊಂಡ್ರಂತೇನಾದ್ರು? ಅವರು ತೀರ್ಕೊಳ್ಳುವಾಗ ಅವರಿಗೆ 80 ವರ್ಷ ಪ್ರಾಯ ಆಗಿತ್ತು. 1982 ತೀರ್ಕೊಂಡ್ರು. ಇಲ್ಲಿರೋ ಫಾರಂ ನ ಮೇಂಟೈನ್ ಮಾಡ್ತಾ ಇದ್ದೆ. ಪೊನ್ನಪ್ಪ ಸ್ಪೆಷಲ್ 1 ಮತ್ತು 2 ಈ ಭತ್ತದ ತಳಿಗಳನ್ನ ನಿಮ್ ತಂದೆಯವರೇ ಅಭಿವೃದ್ಧಿಪಡಿಸಿದ್ರು ಅಂತ ಅನ್ಕೊಂಡು ಬೇರೆ ಬೇರೆ ಹೇಳ್ತಾರೆ, ತಮಗೂ ಗೊತ್ತಿದೆ ಅಲ್ವಾ? ಹೌದು, ನನಗೂ ಗೊತ್ತಿದೆ. ಆದ್ರೆ ನಮ್ಮ ಕಾಲದಲ್ಲಿ ನಾವು ಅದನ್ನ ಬೆಳೆಯಲಿಲ್ಲ. ಅವ್ರ ಕಾಲದಲ್ಲೇ ಅದನ್ನ ಅವರು ಕೂಡ ನಿಲ್ಸ್ಬಿಟ್ರು ಬೆಳೆಯೋದನ್ನ ಇಲ್ಲಿ. ನಮ್ಮ ಈ ಫಾರ್ಮ್ ನಲ್ಲಿ ಬೆಳೀಲಿಲ್ಲ. ಏನು ಕಾರಣ? 6-6.5 ತಿಂಗಳು ಟೈಮ್ ಅದರ ಡ್ಯೂರೇಷನ್ ಇದೆ. ಅಷ್ಟು ನಮಗೆ ನೀರಾವರಿ ಸೌಕರ್ಯ ಇರಲಿಲ್ಲ ಇಲ್ಲಿ. ಅದರಿಂದಾಗಿ ನಾವು PS1 ಅನ್ನು ಕೊಪ್ಪದಲ್ಲಿ ಬೆಳೀಲಿಲ್ಲ. ಮೂರ್ನಾಡಲ್ಲಿ ಬೆಳೀತಿದ್ರು. ಈಗ ನನ್ನ ಕಾಲದಲ್ಲಿ ಅದನ್ನ ನಾನು ಬೆಳೀಲಿಲ್ಲ. ಯಾಕೆಂದ್ರೆ ಅಲ್ಲಿ ನಮಗೆ ನೀರಿನ ಸೌಕರ್ಯ ಕಮ್ಮಿ ಇದ್ದಿದ್ರಿಂದ ನಾನು ಬರೀ ಹೈಬ್ರಿಡ್ ವೆರೈಟೀಸ್ ಮಾತ್ರ ಬೆಳೀತಿದ್ದೆ. PS1 ಪೊನ್ನಪ್ಪ ಸ್ಪೆಷಲ್ 1 ಮತ್ತು 2 ಈ ತಳಿಗಳ ವಿಶೇಷತೆ ಏನಿತ್ತು? ಅದು ಸ್ವಲ್ಪ ಸಣ್ಣ ಭತ್ತ. ನನಗೆ ಗೊತ್ತಿರೋ ಹಾಗೆ ಅದು BAM3 ಅಂತೇಳಿ ಒಂದು ಭತ್ತ ಇತ್ತಂತೆ ಮೊದ್ಲು. ಅದು ಮತ್ತೆ ಕೊಡಗಿನಲ್ಲಿ ಬಿಳಿಯ ಅಂತೇಳಿ ಒಂದು ವೆರೈಟಿ ಭತ್ತ ಇತ್ತು. ಅದು ಎರಡನ್ನ ಕ್ರಾಸ್ ಮಾಡಿ ಮಾಡಿರುವಂತ ಭತ್ತ ಅದು. ಕಡೆಗೆ ನನ್ನ ಇದರಲ್ಲಿ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ಗೆ. ಅದು ಮಿಕ್ಸ್ ಆಗ್ಬಿಡ್ತು ಮೂರ್ನಾಡಲ್ಲಿ ನಾನು ಬೆಳೀತಾ ಇದ್ದಾಗ. ಆಮೇಲೆ ನಾನು ಬಿಟ್ಬಿಟ್ಟೆ ಅದನ್ನ. ತಂದೆಯವರು ಮೂರ್ನಾಡು ಮೂಲನ? ಹೌದು. ಅಲ್ಲಿ ಎಷ್ಟು ವರ್ಷಗಳ ಕಾಲ ವಾಸವಾಗಿದ್ರು? ಅವರು ನನಗೆ ತಿಳಿದಿರೋ ಹಾಗೆ ಕೆಲ್ಸಕ್ಕೆ ಸೇರುವಾಗ ಮೂರ್ನಾಡಲ್ಲಿ ವಾಸ ಇರಲಿಲ್ಲ. ಪೂರ್ತಿ ಅವರ ಸರ್ವಿಸ್ ನಲ್ಲಿ ಕೊಡಗಿನಲ್ಲೇ ಇದ್ರು ಕೂಡ ಮಡಿಕೇರಿಯಲ್ಲಿ ಜಾಸ್ತಿಯಾಗಿ ಸರ್ವಿಸ್ ಮಾಡಿದ್ದಾರೆ ಅಗ್ರಿಕಲ್ಚರ್ ಆಫೀಸರ್ ಆಗಿ. ಆಮೇಲೆ ನಾವು 59ರಲ್ಲಿ ಕೂಡಿಗೆಗೆ ಬಂದ್ವಿ. ಅಲ್ಲಿಂದ ಕೂಡಿಗೆಯಲ್ಲಿ ರಾಮಸರ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಇದ್ದಾಗ ಅಲ್ಲೇ ನಮಗೆ ಕ್ವಾರ್ಟರ್ಸ್ ಇತ್ತು. ಅದರಿಂದ ಕೂಡಿಗೆ ಫಾರ್ಮ್ ನಲ್ಲೇ ನಾವಿದ್ವಿ. ನಾನಾಗ ತುಂಬಾ ಸಣ್ಣವನಾಗಿದ್ರಿಂದ ತುಂಬಾ ಮಾಹಿತಿ ಕೊಡ್ಲಿಕ್ಕೆ ಆಗೋದಿಲ್ಲ ಮೊದ್ಲು ಎಲ್ಲೆಲ್ಲಿ ಇದ್ರು ಅಂತೇಳಿ. ಪೊನ್ನಂಪೇಟೆಯಲ್ಲಿ ಇದ್ದಿದ್ದು ಕೇಳಿದ್ದೀನಿ. ತುಂಬಾ ವರ್ಷ ಅವರು ಮಡಿಕೇರಿಯಲ್ಲಿ ಸರ್ವಿಸ್ ಮಾಡಿದ್ದಾರೆ. ಈಗ ತಾವು ಕೊಪ್ಪದಲ್ಲಿ ವಾಸ ಇದ್ದಾರೆ, ಅಲ್ಲೇ ಜಮೀನನ್ನ ನೋಡ್ಕೊಂಡು ಹೋಗ್ತಾ ಇದ್ರಿ. ತೆಂಗು ಮತ್ತು ಅಡಿಕೆ ಪ್ರಮುಖವಾದ ಬೆಳೆಗಳು. ಎಷ್ಟು ಮಳೆ ಬೀಳುತ್ತೆ ನಿಮ್ ಕಡೆಗೆ? ಇಲ್ಲಿ ನಮಗೆ 35 ಇಂಚು ಮಳೆ ಸರಾಸರಿ ಬೀಳುತ್ತೆ. ಓಹೋ. ಗರಿಷ್ಠ ಅಂದ್ರೆ ಎಷ್ಟು ಮಳೆ ಬಂದಿದೆ? ಕನಿಷ್ಠ ಅಂದ್ರೆ ಎಷ್ಟು ಬಂದಿದೆ? ಕನಿಷ್ಠ ನಮಗೆ 18 ಇಂಚು ಬಂದಿದೆ. ಓಹೋ. ಗರಿಷ್ಠ 55 ಇಂಚ್ವರೆಗೂ ಬಂದಿದೆ. ಓಹೋ, ಸರಿನೇ. ಈಗ ಒಂದು 2 ವರ್ಷದಲ್ಲಿ ಫ್ಲಡ್ ಆಗಿ ಎಲ್ಲ ಆಯ್ತಲ್ಲ, ಆ ಟೈಮ್ನಲ್ಲಿ 2019ರಲ್ಲಿ ನಮಗೆ 55 ಇಂಚು ಮಳೆ ಆಗಿದೆ. ಓಹೋ. ಕೆಲವು ವರ್ಷಗಳಲ್ಲಿ ನಮಗೆ ತುಂಬಾ ಚೆನ್ನಾಗಿ ಮಳೆ ಆಗಿದೆ. ಆದ್ರೆ ತುಂಬಾ ವರ್ಷಗಳು ಇಲ್ಲಿ ಡ್ರೌಟ್ ಆಗಿ ಇರುತ್ತೆ. ಡ್ರೌಟ್ ಅಂದ್ರೆ ನಮಗೆ 18 ಇಂಚು 17 ಇಂಚು ಮಳೆ ಎಲ್ಲ ಆಗುತ್ತೆ ಇಲ್ಲಿ. ಓಹೋ. ಅಷ್ಟು ಕಮ್ಮಿ ಮಳೆ ಆಗಿದ್ದು ಇದೆ. ಸರಾಸರಿ 35 ಇಂಚು ಮಳೆ. ಸರಾಸರಿ ನಮಗೆ 35 ಇಂಚು ಮಳೆ ಆಗುತ್ತೆ ಇಲ್ಲಿ. ಅಡಿಕೆ ಮತ್ತು ತೆಂಗನ್ನ ಯಾವಾಗ ಹಾಕಿದ್ರಿ ಮತ್ತೆ ಹೇಗಿದೆ ಬೆಳೆ? ಮೊದಲನೇದಾಗಿ ನಾನು ತೆಂಗು ಮಾಡಿದೆ ಇಲ್ಲಿ. 1 ಎಕರೆಗೆ 40 ಗಿಡದ ಹಾಗೆ ನಾವು ತೆಂಗನ್ನ ಹಾಕ್ತೀವಿ. ಅದು ಸಾಧಾರಣ ನಾನು 86ನೇ ಇಸ್ವಿಯಲ್ಲಿ ಶುರು ಮಾಡಿ ಹೆಚ್ಚು ಕಮ್ಮಿ 2000 ಇಸ್ವಿವರೆಗೂ ತೆಂಗನ್ನೇ ಮಾಡ್ತಾ ಇದ್ದೆ. ಆವಾಗ ನಾನು ಇದರ ಮಧ್ಯದಲ್ಲಿ ಶುಂಠಿ ಮತ್ತೆ ಅರಿಶಿಣ ಬೆಳೆದು ಇದನ್ನ ಮೇಂಟೈನ್ ಮಾಡ್ತಾ ಇದ್ದೆ. ಬಾಳೆ, ಶುಂಠಿ, ಅರಿಶಿಣ ಇದೆಲ್ಲ ನಾನು ಬೆಳೀತಾ ಇದ್ದೆ. ಆಮೇಲೆ ಇದನ್ನೇ ಬೆಳೀತಾ ಇದ್ರೆ ನಮಗೆ ತೊಂದರೆ ಆಗ್ತದೆ, ಕಷ್ಟ ಆಗ್ತದೆ ಮುಂದಕ್ಕೆ ಅಂತೇಳಿ ಅಡಿಕೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದ್ರ ಮಧ್ಯದಲ್ಲಿ 1 ಎಕರೆಗೆ 500 ಗಿಡದವರೆಗೆ ಅಡಿಕೆ ನೆಟ್ಟಿದ್ದೀನಿ. ಇಂಟರ್ ಕ್ರಾಪ್ ತೆಂಗಿನೊಳಗೆ. ಈಗ ನನಗೆ ಅಡಿಕೆನೆ ಮೇನ್ ಕ್ರಾಪ್ ಆಗಿ ಬಂದಿದೆ. ತೆಂಗು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ. ನೀರ್ ಕೊಡ್ಬೇಕು. ಇರಿಗೇಷನ್ ಫೆಸಿಲಿಟೀಸ್ ಇದ್ರೆ ಮಾತ್ರ ನಮ್ಗೆ ಇಲ್ಲಿ ಅಡಿಕೆ ಮತ್ತೆ ತೆಂಗು ಬೆಳೀಲಿಕ್ಕೆ ಸಾಧ್ಯ. ಹೌದು. ಕಂಟಿನ್ಯೂಸ್ ಆಗಿ ನಾವು ಡಿಸೆಂಬರ್ ನಲ್ಲಿ ಇರಿಗೇಷನ್ ಶುರು ಮಾಡಿದ್ರೆ ಜೂನ್ 15ರವರೆಗೂ ನಾವು ಇರಿಗೇಟ್ ಮಾಡ್ಬೇಕಾಗುತ್ತೆ. ಕೊಡಗಿನಲ್ಲಿ ಮಳೆಗಾಲ ಶುರು ಆದ್ರೂ ಜೂನ್ ಎಂಡ್ ಅಲ್ಲೇ ನಮಗೆ ಇಲ್ಲಿ ಮಳೆಗಾಲ ಶುರು ಆಗೋದು. ಮಡಿಕೇರಿಯಲ್ಲಿ 15ನೇ ತಾರೀಕು ಮಳೆ ಶುರು ಆದ್ರೆ ನಮಗೆ 30ನೇ ತಾರೀಕು ಬರುತ್ತೆ ಇಲ್ಲಿಗೆ. ಅಷ್ಟು ಡಿಫರೆನ್ಸ್ ಇದೆ. ಅದರಿಂದಾಗಿ ಜೂನ್ 15ರವರೆಗೂ ನಾವು ಇರಿಗೇಟ್ ಮಾಡಬೇಕಾಗುತ್ತೆ. ಓಕೆ. ಎಕರೆಗೆ 40 ತೆಂಗನ್ನ ಹಾಕಿದಿರಿ, ಅದ್ರ ಮಧ್ಯದಲ್ಲಿ ಅಡಿಕೆಯನ್ನ ನಾಟಿ ಮಾಡ್ಕೊಂಡಿದ್ದೀರಿ. ಏನ್ ಅಂತರ ಇಟ್ಕೊಂಡಿದ್ದೀರಿ ಅಡಿಕೆಗೆ? ಅಡಿಕೆ 9x9 ಅಡಿ. 9 ಅಡಿಗೆ ಅಡಿಕೆ ಹಾಕ್ತಿವಿ. ಅದು 500 ಚಿಲ್ಲರೆ ಗಿಡ ಬರಬೇಕು. ಆದ್ರೆ ಆಕ್ಚುಲಿ ಆಗಿ ಬರೋದದು 500 ಗಿಡ ಬರುತ್ತೆ. ಅಂದ್ರೆ ತೆಂಗಿನ ಸಾಲನ್ನೆಲ್ಲ ನಾವು ಬಿಟ್ಟು ನೆಡ್ಬೇಕಾಗುತ್ತೆ. ತೆಂಗು ಪಕ್ಕದಲ್ಲಿ ನೆಡ್ಲಿಕ್ಕೆ ಆಗೋದಿಲ್ಲ, ಮಧ್ಯ ಮಧ್ಯೆ ಒಂದೊಂದ್ ಗಿಡ ಬಿಡಬೇಕಾಗ್ತದೆ. ಅದರಿಂದಾಗಿ ನಾವು 500 ಗಿಡದವರೆಗೆ ಒಂದು ಎಕರೆಗೆ ನೆಡ್ತೀವಿ. ತೆಂಗು ಎಷ್ಟು ವರ್ಷಗಳ ಆದ್ಮೇಲೆ ಅಡಿಕೆಯನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರಿ ನೀವು? ತೆಂಗು ಸಾಧಾರಣ 15 ವರ್ಷ ಆಗುವಾಗ ನಾವು ಅಡಿಕೆ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಓಹೋ, ಅಡಿಕೆ ಚೆನ್ನಾಗಿದೆ, ತೆಂಗು ಚೆನ್ನಾಗಿದೆ ಅಂತ ಹೇಳ್ತೀರಿ ಅಲ್ವಾ? ಈಗ ತೆಂಗಿನ ಫಸಲು ಚೆನ್ನಾಗಿದೆ, ಅಡಿಕೆ ಫಸಲು ಚೆನ್ನಾಗಿದೆ. ಯಾಕೆಂದ್ರೆ ನಾವು ಎರಡು ಬೆಳೆನು ನೀರ್ ಕೇಳುವಂತ ಬೆಳೆ ಅದು. ಇದ್ರ ಮಧ್ಯೆ ಕಾಫಿ ಹಾಕಿದ್ರೆ ಕಾಫಿಗೆ ನೀರ್ ಹೆಚ್ಚಾಗುತ್ತೆ. ನಾವು ರೆಗ್ಯುಲರ್ ಇರಿಗೇಷನ್ ಮಾಡ್ತಾ ಇರ್ತೀವಿ, 6 ತಿಂಗಳು ಇರಿಗೇಟ್ ಮಾಡ್ತೀವಿ ಬೇಸಿಗೆಯಲ್ಲಿ. ಆ ರೀತಿ 10 ದಿನಕ್ಕೆ ಒಂದು ರೌಂಡ್ ಇರಿಗೇಷನ್ ಕೊಡ್ತೀವಿ. ಆವಾಗ ಅದೇನಾಗುತ್ತೆ ಅಂತೇಳಿದ್ರೆ ಕಾಫಿ ಆಗಾಗ ಹೂ ಬರೋದು ಮತ್ತೆ ಹೂ ಉದುರಿ ಹೋಗುದು ಎಲ್ಲ ಆಗುತ್ತೆ. ಗಿಡ ನೋಡ್ಲಿಕ್ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ. ಅದರಿಂದಾಗಿ ನಾವು ಕಾಫಿನ ಒಂದ್ಸಲ ಹಾಕಿ ತೆಗ್ದು ಹಾಕಿದೀವಿ. ಈಗ ಅಡಿಕೆ ಮತ್ತೆ ತೆಂಗು ಮಾತ್ರ ಬಾಕಿ ಇದೆ. ಯಾವ ಕಾಫಿಯನ್ನ ಹಾಕೊಂಡ್ರಿ? ಕಾಫಿ ನಾನು ರೋಬಸ್ಟ್ ಹಾಕಿದ್ದೆ. ಮೊದಲು ಅರೇಬಿಕಾ ಹಾಕಿದೆ, ಸಕ್ಸಸ್ ಆಗ್ಲಿಲ್ಲ, ಎಕ್ಸಸ್ ವಾಟರ್ ಆಯ್ತು. ಪುನಃ ನಾನು ರೋಬಸ್ಟ್ ಹಾಕಿದೆ, ಅದು ಕೂಡ ನನಗೆ ಈಲ್ಡ್ ಚೆನ್ನಾಗಿ ಸಿಕ್ತಿರ್ಲಿಲ್ಲ. ಅಡಿಕೆ ತೆಂಗು ಇರೋದ್ರಿಂದ ನಾವು ಅದಕ್ಕೆ ಸರಿಯಾಗಿ ಇರಿಗೇಟ್ ಮಾಡೋದ್ರಿಂದ ನಮಗೆ ಕಾಫಿ ಬೆಳೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದ್ರೊಳಗೆ. ಮತ್ತೆ ತೆಂಗಿನ ಎಲೆ ಉದುರುವಾಗ ಅದರ ಗರಿ ಸುಮಾರು ಗಿಡಗಳಿಗೆ ಏಟಾಗ್ತದೆ. ಅದು ದೊಡ್ಡ ಗರಿ ಆಗಿದ್ರಿಂದ ಮೇಲಿಂದ ಬೀಳುವಾಗ ಕೊಂಬೆಗಳೆಲ್ಲ ಮುರಿದೋಗುತ್ತೆ. ಹೌದು. ಮತ್ತೆ ಅಡಿಕೆ ಎಲೆಗಳು ಬೀಳುವಾಗಲೂ ಅಷ್ಟೇ, ತುಂಬಾ ಡ್ಯಾಮೇಜ್ ಬರ್ತದೆ, ತುಂಬಾ ಮೇಲಿಂದ ಬೀಳುತ್ತಲ್ಲ ಅದರಿಂದಾಗಿ. ಅದರಿಂದಾಗಿ ನಾನು ಕಾಫಿನ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟೆ. ಆಮೇಲೆ ಈಗ ಇದರಲ್ಲೇ ನಮಗೆ ಚೆನ್ನಾಗಿ ಫಸಲಿದೆ, ಅದರಿಂದಾಗಿ ಕಾಫಿ ಅಗತ್ಯ ಏನು ಕಾಣಿಸ್ತಾ ಇಲ್ಲ. ಅದೇ ಕೆಲವೊಬ್ರು ತೆಂಗು ಮತ್ತು ಅಡಿಕೆಯಲ್ಲಿ ಕಾಫಿಯನ್ನು ಇಟ್ಕೊಂಡು ಅದನ್ನು ನಿಭಾಯಿಸಿಕೊಂಡು ಹೋಗ್ತದಲ್ವಾ? ಮಾಡಬಹುದು. ಇದೇ ತರ ಡ್ಯಾಮೇಜಸ್ ಬರ್ತದೆ, ನಮ್ಮ ಗಿಡ ಎಲ್ಲ ತುಂಬಾ ಎತ್ತರ ಇದೆ, ಅದರಿಂದಾಗಿ ಡ್ಯಾಮೇಜ್ ಬರುತ್ತೆ. ಮತ್ತೆ ಅದು ಇಟ್ಕೊಂಡ್ರೆ ನಮಗೆ ಎಲ್ಲ ಕೆಲಸಕ್ಕೂ ಡಿಸ್ಟರ್ಬೆನ್ಸ್ ಅಲ್ಲಿ ಮಧ್ಯೆ ಮಧ್ಯೆ ತಡೆಯುತ್ತೆ. ಹೌದು. ಪಕ್ಕದಲ್ಲಿ ಗಿಡ ಆಗ್ಬಿಡುತ್ತೆ, ರೂಟ್ ಕಾಂಪಿಟೇಷನ್ ಬರಬಹುದು ಅಂತ ನನ್ನ ಮನಸ್ಸಲ್ಲಿ ಇದೆ, ಆದ್ರೆ ನಾನು ಅಷ್ಟೊರೆಗೆ ಇಟ್ಕೊಳ್ಳಿಲ್ಲ. ಮತ್ತೆ ನೀವ್ ಹೇಳಿದಂಗೆ ಅಡಿಕೆ ಮತ್ತು ತೆಂಗು ಎರಡೂ ಚೆನ್ನಾಗಿರೋದ್ರಿಂದ ಕಾಫಿ ನಿಮಗೆ ಬೇಕಿಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ, ಮತ್ ಕೆಲಸನು ಹಿಡಿತತೆ ಅಲ್ವಾ? ಹೌದು. ಮೊದ್ಲು ಮೊದ್ಲು ನಮ್ಗೆ ಸ್ವಲ್ಪ ವರ್ಷ ಇಟ್ಕೊಳ್ಬಹುದು, ಡ್ಯಾಮೇಜಸ್ ಬರೋದಿಲ್ಲ, ಅಷ್ಟು ಮೇಲೆ ಇರೋದಿಲ್ಲ ಮರ. ತುಂಬಾ ಮೇಲೆ ಹೋದ್ಮೇಲೆ ಕಾಫಿಗೆ ತುಂಬಾ ಡ್ಯಾಮೇಜ್ ಮಾಡ್ತದೆ. ಜೊತೆಗೆ ಕಾಫಿ ಗಿಡ ಅಡಿಕೆ ಮತ್ತು ತೆಂಗಿನ ಕಟಾವಿನ ಸಂದರ್ಭದಲ್ಲಿ ಅಡ್ಡಿ ಆಗ್ತತೆ, ತುಳಿಬೇಕು ಅಥವಾ ಏನೋ ಸಮಸ್ಯೆ ಆಗ್ತತೆ ಅಲ್ವಾ? ನಾವು ಮೊದಲು ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತಾ ಇದೀವಿ, ಅಲ್ಯೂಮಿನಿಯಂ ಪೈಪ್ಸ್ ಯೂಸ್ ಮಾಡ್ತಾ ಇದೀವಿ ತೋಟದೊಳಗೆ. ಅದನ್ನ ಎತ್ಕೊಂಡು ಓಡಾಡೋದು ತುಂಬಾ ತೊಂದರೆ ಆಗ್ತಿತ್ತು ಕಾಫಿ ತೋಟದೊಳಗೆ, ಕಾಫಿ ಅಡಿಕೆ ತೆಂಗು ಎಲ್ಲ ಇರೋದ್ರಿಂದ. ಈಗ ಅದೇನು ಪ್ರಾಬ್ಲಮ್ ಇಲ್ಲ, ಈಗಿನ ಇರಿಗೇಷನ್ ಸಿಸ್ಟಮ್ ಚೇಂಜ್ ಮಾಡ್ಕೊಂಡಿದೀವಿ, ಎಲ್ಲ ಅಂಡರ್ ಗ್ರೌಂಡ್ ಪೈಪ್ ಲೈನ್ ಮಾಡ್ಬಿಟ್ಟು ಬರೀ ಮೇಲ್ಗಡೆ ಸ್ಪ್ರಿಂಕ್ಲರ್ ಹೆಡ್ಸ್ ಮಾತ್ರ ಬಿಚ್ಕೊಂಡು, ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಒಂದ್ ಚೀಲ ತಗೊಂಡು ಅದನ್ನೆಲ್ಲ ಬಿಚ್ಚಿ ಇನ್ನೊಂದ್ ಕಡೆಗೆ ನಾವು ಶಿಫ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ಫಿಟ್ ಮಾಡ್ಕೊಳ್ತೀವಿ, ಈಸಿ ಆಗುತ್ತೆ. ಆ ರೀತಿ ಇರಿಗೇಷನ್ ಸಿಸ್ಟಮ್ ಚೇಂಜ್ ಆಗ್ಬಿಟ್ಟಿದೆ ಈಗ ಎಲ್ಲ. ಕಾಫಿ ಮತ್ತು ಇತರೆ ಬೆಳೆಗಳನ್ನ ಕೈ ಬಿಟ್ರಿ ಈಗ ಅಡಿಕೆ ಮತ್ತು ತೆಂಗನ್ನ ಉಳಿಸಿಕೊಂಡು ಕಾಳುಮೆಣಸನ್ನು ಹಾಕೊಂಡಿದೀರಾ? ಕಾಳುಮೆಣಸು ಇದೆ, ಈಗ ಸ್ವಲ್ಪ ಡೆವಲಪ್ ಮಾಡ್ತಾ ಇದೀವಿ. ಈಗ ಎಕರೆಗೆ ಒಂದು 40 kgs ಆವರೇಜ್ ಬರ್ತಾ ಇದೆ. ಅಡಿಕೆಗೂ ಮತ್ತು ತೆಂಗಿಗೂ ಎರಡಕ್ಕೂ ಹಾಕೊಂಡಿದೀರಾ? ತೆಂಗಿಗೂ ಹಾಕೋದಿಲ್ಲ ನಾವು, ಯಾಕಂದ್ರೆ ತೆಂಗು ಆಗಾಗ ಹತ್ತಬೇಕಾಗ್ತದೆ ನಮಗೆ, ಹತ್ತೋರಿಗೆ ತೊಂದರೆ ಆಗ್ತದೆ. ಅವ್ರ ಮೆಷಿನ್ ನಲ್ಲಿ ಹತ್ತೋದ್ರಿಂದ ತೆಂಗಿನ ಮರಕ್ಕೆ ಅವರಿಗೆ ಅದ್ರ ಮೇಲೆ ಹತ್ತೋದ್ ಕಷ್ಟ ಆಗ್ತದೆ ಬಳ್ಳಿ ಇದ್ರೆ. ಅಡಿಕೆ ಗಿಡದಲ್ಲಿ ಅವರು ಒಂದು ಮರಕ್ಕೆ ಹತ್ತಿದ್ರೆ ಸುಮಾರು ಒಂದು 15-20 ಮರದಲ್ಲಿ ಕುಯ್ತಾರೆ ಅವರು ಅಡಿಕೆ, ಆಗ ಅಷ್ಟು ತೊಂದರೆ ಆಗೋದಿಲ್ಲ ಅವರಿಗೆ. ಎಲ್ಲಾ ಮರ ಅವರು ಹತ್ತೋದಿಲ್ಲ, ಅದಕ್ಕೆ ಆಗೋದಿಲ್ಲ ಅವರಿಗೆ. ಅಡಿಕೆ ಮತ್ತೆ ಅವರು ಹಾಗೆ ಮಾಮೂಲಿನಂತೆ ಹತ್ತಾರೆ ಹತ್ತಲಿಕ್ಕೆ ಗೊತ್ತಿರೋರು. ಈಗ ನಾವು ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಅಡಿಕೆಗೂ ಹಾಕೋದು ಬೇಡ ಅಂತೇಳಿ ಇವಾಗ ನಾವು ನೆಕ್ಸ್ಟ್ ಗ್ಲೇರಿಸೀಡಿಯಾ ಪ್ಲಾಂಟ್ಸ್ ಹಾಕ್ತಾ ಇದ್ವಿ. ಅದು ಗೊಬ್ಬರ ಗಿಡ, ನಮಗೆ ಅದರ ಎಲೆ ತೋಟಕ್ಕೆ ಗೊಬ್ಬರನೂ ಆಗ್ತದೆ, ಮತ್ತೆ ಅದರ ಸ್ಟೆಮ್ ದಪ್ಪ ಆಗುವಾಗ ನಾವು ಅದಕ್ಕೆ ಕಾಳು ಮೆಣಸು ಅಲ್ವಾ, ಆಗ ನಮಗೆ ಮರಕ್ಕೆ ಹತ್ತಲಿಕ್ಕೆ ಮಾಡ್ಲಿಕ್ಕೆ ಯಾವ್ದಕ್ಕೂ ತೊಂದರೆ ಆಗೋದಿಲ್ಲ. ಈಗ ನೆಕ್ಸ್ಟ್ ನೆಡೋದೆಲ್ಲ ಆ ರೀತಿ ಮಾಡ್ತಾ ಇದ್ದೀವಿ. ಅಂತೂ ಅಡಿಕೆಗೂ ನೆಟ್ಟಿದೀವಿ, ಅದೀಗ ಸ್ವಲ್ಪ ಈಲ್ಡಿಂಗ್ ಶುರು ಆಗಿದೆ. ಅಡಿಕೆಗೆ ಮತ್ತು ತೆಂಗಿಗೆ ನೀರು ಉಣಿಸ್ಲಿಕ್ಕೆ ಎಷ್ಟು ಕೊಳವೆ ಬಾವಿ ಇದಾವೆ ಅಥವಾ ನೀರಿನ ವ್ಯವಸ್ಥೆ ಹೇಗಿದೆ? ನನಗೆ 4 ಬೋರ್ವೆಲ್ ಇರಿಗೇಷನ್ಗೋಸ್ಕರ ಮಾಡಿದ್ದೀನಿ ಈ ತೋಟಕ್ಕೆ. 4 ತುಂಬಾ ಚೆನ್ನಾಗಿ ನೀರಿದೆ. 4 ಪಂಪ್ ಸೆಟ್ ಹಾಕೊಂಡು ನಾವು ಇರಿಗೇಟ್ ಮಾಡ್ತಾ ಇದೀವಿ. ತಾವ್ ಹೇಳಿದಂಗೆ ಪರ್ಮನೆಂಟ್ ಪೈಪ್ ಲೈನ್ ಮಾಡಿಸ್ಬಿಟ್ಟಿದೀರಿ, ಆ ಮೂಲಕ ಒಂದ್ ಕಡೆ ಮೋಟರ್ಗಳೆಲ್ಲ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಇಡೀ ತೋಟ ನೀರಿರುತ್ತೆ. ಓಹೋ, ಎಲ್ಲಿ ಬೇಕಾದ್ರೆ ನಾವು ಸ್ಪ್ರಿಂಕ್ಲರ್ ಫಿಕ್ಸ್ ಮಾಡಬಹುದು, ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಇಡೀ ತೋಟದಲ್ಲಿ ಯಾವ ಮೂಲೆಗೆ ಹೋಗಿ ನಾವು ಸ್ಪ್ರಿಂಕ್ಲರ್ ಫಿಟ್ ಮಾಡ್ತೀವಿ ಅಲ್ಲಿ ನೀರು ಬರುತ್ತೆ. ಅದರಿಂದಾಗಿ ಒಂದ್ ಕಡೆಯಿಂದ ನಾವು ಇರಿಗೇಟ್ ಮಾಡ್ಲಿಕ್ಕೆ ಭಾರಿ ಅನುಕೂಲ. ಮಳೆ ಇಲ್ಲ ಅಂತ ಹೇಳಿದ್ರು ಒಂದೊಂದ್ಸಲ ನಾವು ಇರಿಗೇಟ್ ಮಾಡ್ತೀವಿ. ಸಗಣಿ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಏನ್ ಕೊಡ್ತೀರಿ? ಕೊಟ್ಟಿಗೆ ಗೊಬ್ಬರ ನಮ್ಮಲ್ಲಿ ದನಗಳೇನು ಸಾಕ್ತಾ ಇಲ್ಲ ನಾವು. ಮೊದ್ಲೆಲ್ಲ ಸಾಕ್ತಾ ಇದ್ವಿ, ಈಗ ಸಾಕ್ತಾ ಇಲ್ಲ. ಈಗ ನಾವು ಅದೆಲ್ಲ ಕ್ರಯಕ್ಕೆ ತಕೊಳ್ಳೋದು. 1 ಎಕರೆಗೆ 1/2 ಲಾರಿ ಕೊಟ್ಟಿಗೆ ಗೊಬ್ಬರ ಬೇಕು, ಅಡಿಕೆ ಮತ್ತು ತೆಂಗಿಗೆ ಎರಡು ಸೇರಿ. ಸಾಧಾರಣ ತೆಂಗಿಗೆ 1/2 ಕೆಜಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಮತ್ತೆ ಅಡಿಕೆ ಗಿಡಕ್ಕೆ 1/5 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ನಾವು. ರಾಸಾಯನಿಕ ಗೊಬ್ಬರ ಕೆಮಿಕಲ್ ಮೆನ್ಯೂರ್ ರಾಸಾಯನಿಕ ಗೊಬ್ಬರ ನಾವು ತೆಂಗಿನ ಗಿಡಕ್ಕೆ 1 ಸಲಕ್ಕೆ 3 ಕೆಜಿ ಜೂನ್ ತಿಂಗಳಲ್ಲಿ, ಅಕ್ಟೋಬರ್ ನಲ್ಲಿ 3 ಕೆಜಿ ಕೊಡ್ತೀವಿ. ಆಮೇಲೆ ಅಡಿಕೆ ಗಿಡಕ್ಕೆ ಜೂನ್ ತಿಂಗಳಲ್ಲಿ 1 ಕೆಜಿ ಕೊಡ್ತೀವಿ, ಅಕ್ಟೋಬರ್ ನಲ್ಲಿ 1 ಕೆಜಿ ಕೊಡ್ತೀವಿ. ಆ ರೀತಿ ಮೆನ್ಯೂರಿಂಗ್ ಸಿಸ್ಟಮ್. ಏನು 3 ಕೆಜಿ 1 ಕೆಜಿ ಯಾವ್ದು ಕೊಡ್ತೀರಿ? 15 ಸುಫಲ ಸಿಗೋದು ಸ್ವಲ್ಪ ಕಷ್ಟ. ಈಗ ಬೇರೆ ಕಂಪನಿಗಳೆಲ್ಲ 15 ತಯಾರು ಮಾಡ್ತಾ ಇದಾರೆ, ಅದರಿಂದ ಯಾವ್ದು ಸಿಕ್ತು ಅದನ್ನ ಕೊಡ್ತೀವಿ. ನಮಗೆ 1 ಎಕರೆಗೆ 20 ಬ್ಯಾಗ್ ಬೇಕು. ವರ್ಷದಲ್ಲಿ 2 ಸಾರಿ ಕೊಟ್ಕೊಂತ ಬರ್ತೀರಿ? ಹೌದು, ವರ್ಷಕ್ಕೆ 2 ಸಲ ಕೊಡ್ತೀವಿ. ಎಷ್ಟು ವರ್ಷಗಳಿಂದ ಈ ರೀತಿ ರಾಸಾಯನಿಕ ಗೊಬ್ಬರವನ್ನ ಕೊಡ್ತಾ ಬಂದಿದ್ರಿ? ರಾಸಾಯನಿಕ ಗೊಬ್ಬರ ಮೊದ್ಲಿಂದಲೇ ಕೊಡ್ತಾ ಇದೀವಿ, ಸಾಧಾರಣವಾಗಿ 10-20 ವರ್ಷದಿಂದಲೇ ಕೊಡ್ತಾ ಇದೀವಿ. ಹೌದಾ? ಇಳುವರಿ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರನು ಕೂಡ ನಾವು ಕೊಡ್ತೀವಿ. ಎಕರೆಗೆ ಅಥವಾ ಮರಕ್ಕೆ ಇಳುವರಿ ಹೇಗೆ ಹೇಳ್ತೀರಿ ನೀವು ಅಡಿಕೆ ಮತ್ತು ತೆಂಗಿಂದು? 1 ಎಕರೆ ಅಡಿಕೆನಲ್ಲಿ ನಮಗೆ 50 ಕ್ವಿಂಟಲ್ ಸರಾಸರಿ ಬರುತ್ತೆ. ಚೆನ್ನಾಗಿ ಇರಿಗೇಟ್ ಮಾಡ್ಬೇಕು ಮಾತ್ರ, ಇಲ್ದವ್ರೆ ಅಡಿಕೆ ಮಾಡಿ ಏನು ಪ್ರಯೋಜನ ಇಲ್ಲ. ನಮ್ಮ ಜಾಗದಲ್ಲಿ ಮಳೆ ಕಮ್ಮಿ ಇರೋದ್ರಿಂದ ನೀರಿನ ಪೂರೈಕೆ ಚೆನ್ನಾಗಿ ಇಲ್ದೇ ಇದ್ರೆ ಅದು ಮಾಡದೇ ಇರೋದು ಒಳ್ಳೇದು, ಯಾಕೆಂದ್ರೆ ಗಿಡ ಸತ್ತೋಗ್ಬಿಡುತ್ತೆ, ಗಿಡ ಉಳಿಯೋದಿಲ್ಲ. ಕೊಡಗಿನಲ್ಲಿ ಬರಬಹುದು ಆದ್ರೆ ಇಲ್ಲಿ ಬರೋದಿಲ್ಲ, ಯಾಕೆಂದ್ರೆ ಇಲ್ಲಿ ನೀರ್ ಪಸೆ ತುಂಬಾ ಕಡಿಮೆ ಇರುತ್ತೆ ಮಣ್ಣಲ್ಲಿ. ಕೆಳಗಡೆ ನೀರ್ ಪಸೆ ಇರುತ್ತೆ ಆದ್ರೆ ಗಿಡಕ್ಕೆ ಸಿಗೋದಿಲ್ಲ, ಅದು ಕೆಳಗೆ ಇರುತ್ತೆ. ನಮ್ಮ ಬೋರ್ವೆಲ್ ಎಲ್ಲ 250-300 ಅಡಿ ಇರುತ್ತೆ, ನೀರ್ ಚೆನ್ನಾಗಿ ಬರುತ್ತೆ ಅಲ್ಲಿ. ತೆಂಗಿನ ಮರಗಳಲ್ಲಿ ಇಳುವರಿ? ತೆಂಗಿನ ಮರದಲ್ಲಿ ನಮಗೆ 1 ಎಕರೆಗೆ 4 ಟನ್ ಬರುತ್ತೆ. ಓಹೋ, ಏನು ಸಿಪ್ಪೆ ಸಮೇತ ಹೇಳ್ತೀರಾ? ಸಿಪ್ಪೆ ಬಿಡಿಸಿದ್ದೆ ಸಿಪ್ಪೆ ಬಿಡಿಸಿರೋದು ಆವರೇಜ್ ನಮಗೆ 1 ವರ್ಷಕ್ಕೆ 200 ಕಾಯಿ. ಓಹೋ, ಅಡಿಕೆ ಮತ್ತು ತೆಂಗನ್ನ ಚೆನ್ನಾಗಿ ಇಟ್ಕೊಂಡಿದ್ರೆ ಅಂದಂಗಾಯ್ತು ಅಲ್ವಾ? ಹೌದು, ನಾವು ಯಾವ ರೀತಿ ಇರಿಗೇಟ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ, ನಮ್ಮ ಮೇಂಟೆನೆನ್ಸ್ ಇರೋದೇ ಇರಿಗೇಷನ್ ನಲ್ಲಿ. ಹೌದು ಹೌದು, ಬಾಕಿ ಎಲ್ಲ ನಾವು ಮಾಡ್ಕೊಳ್ಬಹುದು. ಹೌದು, ನೀರು ಮಾತ್ರ ನಮಗೆ ಸಫಿಶಿಯಂಟ್ ಇರಲೇಬೇಕು, ಇಲ್ಲದ್ರೆ ನಾವು ತುಂಬಾ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಾರಕ್ಕೊಂದ್ಸಾರಿ ನೀರನ್ನ ಕೊಡ್ತೀರಾ ಹೇಗೆ? 1 ರೌಂಡ್ ನನಗೆ ನೀರ್ ಕೊಡ್ಲಿಕ್ಕೆ 8-10 ದಿನ, ಯಾಕಂದ್ರೆ ಕರೆಂಟ್ ಎಲ್ಲ ಚೆನ್ನಾಗಿದ್ರೆ ಒಂದೊಂದ್ಸಲ 2 ಫಿಟ್ಟಿಂಗ್ ಮಾಡ್ತೀವಿ. ಕರೆಂಟ್ ಒಂದೊಂದ್ಸಲ ಇಲ್ಲಿ ಚೆನ್ನಾಗಿ ಇಲ್ಲದೆ ಇದ್ರೆ 10 ಡೇಸ್ ಬೇಕಾಗ್ತದೆ. ನಮ್ಗೆ ಆಕ್ಚುಲಿ ಕರೆಂಟ್ ಚೆನ್ನಾಗಿದೆ, ಏನಾದ್ರೂ ಅವರ ರಿಪೇರಿ ಲೈನ್ ರಿಪೇರಿ ಅದು ಇದು ಇದ್ದು ಸ್ವಲ್ಪ ಕರೆಂಟ್ ಆಫ್ ಮಾಡ್ತಾರೆ, ಆವಾಗೆಲ್ಲ ನಮ್ಗೆ ಸ್ವಲ್ಪ ನೀರಿಗೆ ತೊಂದರೆ ಆಗ್ತದೆ. ಹಾಗೆ ಆ ಟೈಮ್ ನಲ್ಲಿ ನಮಗೆ 10 ಡೇಸ್ 1 ರೌಂಡ್ ಬರುತ್ತೆ. ಜನರೇಟರ್ ಏನಾದ್ರೂ ಇಟ್ಕೊಂಡಿದ್ದೀರಾ? ಇಲ್ಲ, ಜನರೇಟರ್ ಇಟ್ಕೊಂಡಿಲ್ಲ, ನಮಗೆ ಅದರ ಅವಶ್ಯಕತೆ ಬಂದಿಲ್ಲ. ಕೆಲವು ಜಾಗದಲ್ಲಿ ಜನರೇಟರ್ ಇಟ್ಕೊಳ್ಬೇಕಾಗ್ತದೆ. ಕರೆಂಟ್ ಚೆನ್ನಾಗಿ ಸಿಗುತ್ತೆ, ನೀರು ಚೆನ್ನಾಗಿದೆ, ಆಮೇಲೆ ಕೆಲಸನು ಚೆನ್ನಾಗಿ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಒಳ್ಳೆ ಇಳುವರಿ ಸಿಗ್ತಾ ಇದೆ. ಹೌದು. ಕಾರ್ಮಿಕರನ್ನ ಎಷ್ಟು ಜನ ಕೆಲಸಕ್ಕಾಗಿ ಬಳಕೆ ಮಾಡ್ಕೊಳ್ತೀರಿ? ಪರ್ಮನೆಂಟ್ ಆಗಿ 1-4 ಜನ ಇರ್ತಾರೆ, 3 ಗಂಡಾಳು 1 ಹೆಣ್ಣಾಳು. ಮತ್ತೆ ಎಲ್ಲ ನಾವು ಹೊರಗಡೆಯಿಂದ ಕರ್ಕೊಳ್ತೀವಿ. ತೆಂಗನ್ನ ಮತ್ತು ಅಡಿಕೆಯನ್ನ ಹೇಗೆ ಮಾರಾಟ ಮಾಡೋದು, ನೀವು ಗುತ್ತಿಗೆ ಕೊಡ್ತೀರಾ ಹೇಗೆ? ತೆಂಗು ವ್ಯಾಪಾರಸ್ಥರು ಬರ್ತಾರೆ, ಅವ್ರು ನಮಗೆ 20 ವರ್ಷದಿಂದ ಒಬ್ಬ ವ್ಯಾಪಾರಸ್ಥ ಬಂದು ತಗೊಳ್ತಾ ಇದ್ದಾನೆ. ಅವ್ನು ನಮ್ ಜೊತೆ ತುಂಬಾ ಚೆನ್ನಾಗಿದ್ದಾನೆ, ಮತ್ತೆ ನಮಗೆ ರೇಟ್ ಅಲ್ಲೂ ಕೂಡ ನಮಗೆ 1 ಕೆಜಿಗೆ 50 ಪೈಸೆ ಅಷ್ಟು ಜಾಸ್ತಿನೂ ಕೊಡ್ತಾನೆ. ನಾವು ಅದರಿಂದ ಅವ್ರನ್ನ ಬಿಡೋದಿಲ್ಲ, ಚೆನ್ನಾಗಿ ನಡೀತಾ ಇದೆ, ವ್ಯಾಪಾರಕ್ಕೆ ಏನ್ ತೊಂದರೆ ಇಲ್ಲ, ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಸರಿನೇ ಸರಿನೇ. ಮತ್ತೆ ಅಡಿಕೆನು ಅಷ್ಟೇ, ಈಗ 1-5 ವರ್ಷದಿಂದ ಒಬ್ರು ಬಂದು ಇಲ್ಲಿ ತಗೊಳ್ತಾ ಇದಾರೆ, ಅವರು ಒಳ್ಳೆ ವ್ಯಾಪಾರಸ್ಥರು. ನಮಗೆ ಇರೋದ್ರಲ್ಲಿ ಒಳ್ಳೆ ರೇಟ್ ಕೊಟ್ಟು ಅವ್ರು ತಗೊಳ್ತಾರೆ. ಈ ವರ್ಷ ನಮಗೆ 54 ರೂಪಾಯಿ ಕೊಟ್ಟಿದ್ದಾರೆ ಕೆಜಿಗೆ. ಸರಿನೇ. ಮತ್ತೆ ತೆಂಗು ಈಗ 28 ರೂಪಾಯಿ ಕೆಜಿಗೆ ನಡೀತಾ ಇದೆ. ಒಂದೊಂದ್ಸಲ 36-38 ರೂಪಾಯಿ ವರೆಗೂ ಹೋಗುತ್ತೆ. ನಮಗೆ ಆವರೇಜ್ ಲೆಕ್ಕ ಹಾಕಿದ್ರೆ 30 ರೂಪಾಯಿ ಲೆಕ್ಕ ಹಾಕ್ಬೋದು ಕೆಜಿಗೆ. 28 ರೂಪಾಯಿ ನಡೀತಾ ಇದೆ ಈಗ. ಅಡಿಕೆಗೆ ಗರಿಷ್ಠ ಬೆಲೆ ಏನ್ ಕಂಡಿದ್ರಿ? ಕನಿಷ್ಠ ಅಂದ್ರೆ ಯಾವ ಬೆಲೆ ಸಿಕ್ಕಿದೆ ತಮಗೆ? ನನಗೆ 2,500 ರೂಪಾಯಿ ಕನಿಷ್ಠ ಸಿಕ್ಕಿದೆ. ಗರಿಷ್ಠ ಈ ವರ್ಷ ಕೊಟ್ಟಿದ್ದು 54 ರೂಪಾಯಿ ಕೆಜಿ. 2,500 ರೂಪಾಯಿ ಅಂದ್ರೆ ಒಂದ್ ಕ್ವಿಂಟಲ್ಗೆ. ಕ್ವಿಂಟಲ್ಗೆ 5,400 ರೂಪಾಯಿ ಕ್ವಿಂಟಲ್ಗೆ ಸಿಕ್ಕಿದೆ. ಹೋದ ವರ್ಷ ಯಾವ ಬೆಲೆ ಸಿಕ್ಕಿತ್ತು? ಹೋದ ವರ್ಷ ನನಗೆ 4,200 ರೂಪಾಯಿ ಸಿಕ್ಕಿತ್ತು. ಬಹಳ ಜನ ಅಡಿಕೆನ ಹಾಕ್ಲಿಕ್ಕೆ ಹೊರಟಿದ್ದಾರೆ, ಹಾಕ್ತದರೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನಮ್ ಕೈಯಲ್ಲಿ ಇಲ್ಲ ಮಾರ್ಕೆಟ್. ವಿಷಯ ಏನಂತ ಹೇಳಿದ್ರೆ ಈಗ ನೋಡಿ, ನನಗೆ 10 ಎಕರ್ಸ್ ಅಡಿಕೆ ಚೆನ್ನಾಗಿ ಬರ್ತಾ ಇದೆ ಈಗ. ಅದರಲ್ಲಿ ನನ್ನ ಪೂರ್ತಿ ತೋಟನೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ನನ್ಗೆ ಹೆಚ್ಚು ಕಮ್ಮಿ ತೃಪ್ತಿ ಆಗುವಷ್ಟು ದುಡ್ಡು ಬಾಕಿ ಆಗುತ್ತೆ. ನನ್ನ ತೋಟದಲ್ಲಿ ನಾನ್ ಮಾತಾಡೋದಾದ್ರೆ ಈಗ 10 ಎಕರೆ ತೋಟ ನನಗೆ ಈಲ್ಡಿಂಗ್ ಅಲ್ಲಿ ಇದೆ ಅಡಿಕೆ. ತೆಂಗು 25 ಎಕರೆ ಪೂರ್ತಿ ನನಗೆ ಈಲ್ಡ್ ಬರ್ತಾ ಇದೆ. ಈಗ ನನಗೆ ಅಡಿಕೆ ರೇಟ್ ಕಮ್ಮಿ ಆಗೋದ್ರೊಳಗೆ ಅಡಿಕೆ ತೋಟ ಪೂರ್ತಿ ನನಗೆ ಒಳ್ಳೆ ಈಲ್ಡ್ ಸಿಕ್ಕಿ ಆಗುವಂತ ಸಂದರ್ಭದಲ್ಲಿ ನನಗೆ 2,000 ರೂಪಾಯಿ ಸಿಕ್ಕಿದ್ರು ಸಾಕು. ಹಾಗೆ ಅಷ್ಟೊಳಗೆ ನಾನು ಎಸ್ಟಾಬ್ಲಿಷ್ ಆಗಿರ್ತೀನಿ ಇಲ್ಲಿ, ಆ ತೋಟ ಎಲ್ಲ ಬಂದಿರುತ್ತೆ. ಆ ತರ ಅಭಿಪ್ರಾಯ ನಂದು. ದುಡ್ಡು ಸಿಕ್ಕುವಾಗ ನಾವು ಅದನ್ನ ಉಳಿಸ್ಕೊಳ್ಬೇಕು ಅಥವಾ ಇನ್ವೆಸ್ಟ್ ಮಾಡ್ಕೊಳ್ಬೇಕು ಬೇಕಾಗುವಾಗೆ, ಒಳ್ಳೇದಾಗುವ ಹಾಗೆ. ಹೌದು ಹೌದು. ಆಗ ನಮಗೆ ತೊಂದರೆ ಬರೋದಿಲ್ಲ. ನಾವು ಮೊದಲು ತೋಟ ಶುರು ಮಾಡ್ಬೇಕಾದ್ರೆ ಸಾಲ ಮಾಡಿ ಶುರು ಮಾಡಿದ್ವಿ. ಈಗ ನನಗೆ ಯಾವ ಬ್ಯಾಂಕಲ್ಲೂ ಸಾಲ ಇಲ್ಲ ಕೆಲವು ವರ್ಷಗಳಿಂದ. ತೋಟದಲ್ಲೆಲ್ಲ ಒಳ್ಳೆ ಈಲ್ಡ್ ಎಲ್ಲ ಸಿಗ್ತಾ ಇರೋದ್ರಿಂದ ನಾನು ಹೊಸ ತೋಟ ಮಾಡೋಗ್ಲೂ ಕೂಡ, ಇವಾಗ ಅಡಿಕೆ ತೋಟ ಮಾಡೋಗ್ಲೂ ಕೂಡ ನನಗೇನು ಸಾಲ ಬೇಕಾಗಿಲ್ಲ. ನಾನು ತಗೊಂಡಿಲ್ಲ. ನಿಜ. ಮುಂದಕ್ಕೆ ನಾವು ಎಲ್ಲ ಕಡೆನು ಈಲ್ಡ್ ಬರುವಾಗ ರೇಟ್ ಡೌನ್ ಆದ್ರೂ ನಾವೇನು ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಅದು ಎಲ್ಲ ಕಡೆ ನಡೆಯುವಂತದ್ದು. ಹೌದು, ಎಲ್ಲ ಬೆಳೆಯಲ್ಲೂ ಅದು ನಡೆಯುತ್ತೆ. ಹೌದು, ಅಷ್ಟರಲ್ಲೇ ನಾವು ತೃಪ್ತಿ ಪಟ್ಕೊಳ್ಳೋ ಹಾಗೆ. ನಿಜ ನಿಜ. ತುಂಬಾ ಜನ ಹೋದ ವರ್ಷದಿಂದ ಅಡಿಕೆಯನ್ನ ಹಾಕ್ಲಿಕ್ಕೆ ಶುರು ಮಾಡ್ಕೊಂಡಿರೋದ್ರಿಂದ ಮುಂದೆ ಏನಾಗ್ತದೋ ಗೊತ್ತಿಲ್ಲ ಅಲ್ವಾ? ಹೌದು. ನಮಗೆ ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅಡಿಕೆ ಇದೇ ರೇಟ್ ಇರ್ತದೆ ಅಂತ ಹೇಳಿ ನಾವು ತಿಳ್ಕೊಂಡು ಅದ್ರ ಮೇಲೆ ಬೇಕಾದಷ್ಟು ಸಾಲ ಮಾಡ್ಕೊಂಡ್ರೆ ಅದ್ ನಮಗೆ ತುಂಬಾ ತೊಂದರೆ ಆಗುತ್ತೆ ಮುಂದಕ್ಕೆ. ಹೌದು ಹೌದು, ನಿಜ. ಈ ರೇಟ್ ಯಾವಾಗ್ಲೂ ಇರೋದಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಈವನ್ 4,000 ರೂಪಾಯಿನೂ ಸಿಗೋದಿಲ್ಲ. 4,000 ರೂಪಾಯಿ ಕೆಲವು ವರ್ಷ ಸಿಕ್ಕಿದೆ ನಮಗೆ. ನನ್ನ ಅಂದಾಜು 2,000 ರೂಪಾಯಿಗೂ ಬರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಹೌದು, ಚೆನ್ನಾಗಿ ಹೇಳಿದ್ರಿ. ಈಗಲೇ ಅದಕ್ಕೆ ರೆಡಿ ಆಗಿರ್ಬೇಕು. ಹೌದು ಹೌದು, ನಿಜ. ಅದಕ್ಕೆ ನಾವು ಸ್ಪ್ರೇ ಈ ವರ್ಷ ಶುರು ಮಾಡಿದ್ವಿ. ನಮಗೆ ಸ್ಪ್ರೇನ ಅವಶ್ಯಕತೆ ಏನು ಇರಲಿಲ್ಲ ಮೊದಲು. ಈ ವರ್ಷ ಸ್ಪ್ರೇ ನಾವು ಮಾಡ್ತಾ ಇದೀವಿ. ಕೊಡಗಿನಲ್ಲೆಲ್ಲ ಕೊಳೆ ರೋಗಕ್ಕೆ ಸ್ಪ್ರೇ ಮಾಡದೇ ಇದ್ರೆ ಅಡಿಕೆನೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದು ಆ ತೊಂದರೆ ನಮ್ಗೆ ಇಲ್ಲಿ ಬಂದಿಲ್ಲ ಇಲ್ಲಿವರೆಗೆ. ಆದ್ರೆ ನಾವು ಪ್ರಿಕಾಷನ್ ಮೆಜರ್ಮೆಂಟ್ ತಗೊಳ್ತಾ ಇದೀವಿ. ಹೌದು, ಈ ವರ್ಷ ಸ್ಟಾರ್ಟ್ ಮಾಡಿದೀವಿ. ಫೆಬ್ರವರಿ ತಿಂಗಳಲ್ಲಿ ಸ್ಪ್ರೇ ಮಾಡಿದೀವಿ. ಇನ್ನು ನಾವು ಜೂನ್ ತಿಂಗಳಲ್ಲಿ ಇನ್ನೊಂದು ಸ್ಪ್ರೇ ಮಾಡಬೇಕು. ಅತಿ ಮಳೆ ಇರುವ ಪ್ರದೇಶಗಳಲ್ಲಿ ಬೋರ್ಡೋ ದ್ರಾವಣ ಸಿಂಪರಣೆ ಒಳ್ಳೇದಂತ ಹೇಳ್ತಾರೆ. ನೀವು ಬೋರ್ಡೋ ಮಾಡ್ತಾ ಇದೀರಿ, ಯಾವ್ದು ಮಾಡ್ತಾ ಇದೀರಿ? ನಾವು ನೇಟಿವ್ ಅಂತ ಹೇಳಿ ಫಂಜಿಸೈಡ್ ಮಾಡ್ತಾ ಇದೀವಿ. ಮತ್ತೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ಸ್ಪ್ರೇ ಮಾಡ್ತೀವಿ. ಮತ್ತೆ ಗಿಡಕ್ಕೆ ಗ್ರೌಂಡ್ ಅಪ್ಲಿಕೇಶನ್, ಅದು ಅಷ್ಟೇ ಮೈಕ್ರೋ ನ್ಯೂಟ್ರಿಯಂಟ್ಸ್ ಮಾಡ್ತೀವಿ. ಅದು ಸಾಧಾರಣ ಯಾವಾಗ ಬೇಕಾದ್ರೂ ಕೊಡ್ಬಹುದು, ನೀರ್ ಕೊಡ್ಬೇಕಷ್ಟೇ. ನೀರ್ ಕೊಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಅದನ್ನ ಹಾಕ್ಬಹುದು, ಬೇಸಿಗೆಯಲ್ಲಿ ಬೇಕಾದ್ರೂ ಹಾಕ್ಬಹುದು, ತೊಂದರೆ ಇಲ್ಲ. ನಮಗೆ ಸ್ಪ್ರೇ ಮಾಡ್ಲಿಕ್ಕೆ ಇವಾಗ ಡ್ರೋನ್ ಬರ್ತಾ ಇದೆ, ನಾವು ಅದರಲ್ಲೇ ಮಾಡಿಸಿದ್ವು. ಅದರಿಂದಾಗಿ ನಾನು ಸ್ಪ್ರೇ ಮಾಡಿದೆ. ಮೊದಲು ಆಳುಗಳು ಹತ್ತಿ ಮಾಡುವಾಗ ನನಗೆ ಹೆದರಿಕೆ ಆಗ್ತಿತ್ತು ಅವ್ರನ್ನ ಮರ ಕತ್ತರಿಸಲಿಕ್ಕೆ. ಇಡೀ ತೋಟ ಹತ್ತುವಾಗ ಏನಾದ್ರು ಆಕ್ಸಿಡೆಂಟ್ ಆಗೋದು ಹೇಳಲಿಕ್ಕೆ ಆಗೋದಿಲ್ಲ, ಕಾಲ್ಜಾರಿ ಬೀಳೋದು ಮಾಡೋದು ಏನಾದ್ರು ತೊಂದರೆ ಆಗ್ತದೆ ಅಂತೇಳಿ ನಾನು ಅವ್ರನ್ನ ಹತ್ತಿರ್ಲಿಲ್ಲ. ಈಗ ಡ್ರೋನ್ ಬಂದಿರೋದ್ರಿಂದ ಈ ವರ್ಷ ಫಸ್ಟ್ ಟೈಮ್ ನಾವು ಡ್ರೋನ್ ಅಲ್ಲಿ ಮಾಡ್ತಾ ಇದ್ವಿ. ಓಹೋ, ಡ್ರೋನ್ ಬಳಕೆ ಮಾಡ್ಕೊಂಡ್ರ? ಹೌದು ಹೌದು, ಅದರಲ್ಲೇ ಮಾಡಿದ್ ನಾವು. ನಮಗೆ ಚೀಪ್ ಆಗ್ತದೆ ಅದು. ಹೌದ್ರ? 1 ಎಕರೆಗೆ ಸ್ಪ್ರೇ ಮಾಡ್ಲಿಕ್ಕೆ ನನಗೆ 2,000 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಡ್ರೋನ್ ಅಲ್ಲಿ. ಮದ್ದಿನ ಖರ್ಚು ಇದೆಯಲ್ಲ, ನಾವು ಔಷಧಿ ಖರ್ಚು, ಅದು ಕೂಡ ನಮಗೆ ತುಂಬಾ ಕಡಿಮೆ ಆಗ್ತದೆ. ನನಗೆ 1 ಎಕರೆಗೆ ಟೋಟಲ್ ಆಗಿ ಮದ್ದು ಮತ್ತೆ ಡ್ರೋನ್ ಅವ್ರದ್ದು ಚಾರ್ಜಸ್ ಎಲ್ಲ ಸೇರಿ 7,860 ರೂಪಾಯಿ ಆಗಿದೆ. ನನಗೆ ಅದು ತುಂಬಾ ಚೀಪ್ ಆಯ್ತು. ಹೀಗೆ ವರ್ಷ ವರ್ಷಕ್ಕೆ ಸಮಸ್ಯೆಗಳಿಗೆ ತಕ್ಕಂತ ಪರಿಹಾರಗಳು ಸೃಷ್ಟಿ ಆಗ್ತಿರ್ತವೆ, ಅವುಗಳನ್ನು ಉಪಯೋಗಿಸ್ಕೊಂತ ಹೋಗ್ಬೇಕು ಅಲ್ವಾ? ಹೌದು, ಮತ್ತೆ ನಾವು ಎಲ್ಲದಕ್ಕೂ ಲೇಬರ್ ಡಿಪೆಂಡ್ ಆಗಿದ್ದೀವಿ. ಅದು ಕೆಲವು ಕೆಲಸಗಳು ನಮಗೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ. ಅಷ್ಟು ದೊಡ್ಡ ಮರಕ್ಕೆ ಸ್ಪ್ರೇ ಮಾಡೋದೇನು ಅಷ್ಟು ಸುಲಭ ಅಲ್ಲ. ನಿಜ ನಿಜ. ಈಗ ಇದೊಂದು ಬಂದಿರೋದ್ರಿಂದ ಈ ವರ್ಷ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸರಿನೇ, ಇದು ಪ್ರಿಕಾಷನ್ ಆಗಿ ಮಾಡ್ತಾ ಇರೋದು. ಕಾಯಿಲೆದು ಸಮಸ್ಯೆ ನನಗೆ ಇನ್ನೂ ಬಂದಿಲ್ಲ, ಶುರು ಮಾಡಿದೀವಿ. ಎಲ್ಲರೂ ಮಾಡ್ತಾ ಇದಾರೆ, ಇಲ್ಲಿ ವಿಜಯಪಟ್ಟಣ ತಾಲೂಕು ಅಲ್ಲಿ ತುಂಬಾ ಜೋರಾಗಿ ಮಾಡ್ತಾ ಇದಾರೆ ಎಲ್ಲರೂ ಕೂಡ, ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಈಗ ಎಲ್ಲರಿಗೂ ಅಡಿಕೆ ರೇಟ್ ಇರೋದ್ರಿಂದ ತೋಟದವರಿಗೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಉತ್ಸಾಹ ಇದೆ, ಅದರಿಂದಾಗಿ ಎಲ್ಲರೂ ಮಾಡ್ತಾ ಇದಾರೆ. ಹೌದು, ಚೆನ್ನಾಗಿ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಬೋಪಯ್ಯನವರೇ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ನಿಮಗೂ ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 180 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಬೆಳೆಗಳಿಗೆ ಔಷಧಿ ಸಿಂಪಡಿಸಲು ಡ್ರೋನ್ಗಳ ಬಳಕೆ, ಈ ಕುರಿತು ಮಾತನಾಡುತ್ತಾರೆ ಕೆಜೆ ಮನು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಹಲೋ ಪುಟಾಣಿಗಳೇ, ಗಮನಿಸಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಚಿನ್ನರ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಮಕ್ಕಳು ಕಥೆ, ಹಾಡು, ಸ್ವರಚಿತ ಕವನಗಳನ್ನು ಹೇಳಲು ಅವಕಾಶವಿದೆ. ಕರೆ ಮಾಡಿ ಪಾಲ್ಗೊಳ್ಳಿ. ದೂರವಾಣಿ ಸಂಖ್ಯೆ 08-2722-2000-006. ನೆನಪಿಡಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ನೇರ ಫೋನ್ ಇನ್ ಚಿನ್ನರ ಲೋಕ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ: ಬೇಸಿಗೆಯಲ್ಲಿ ಮಡಿಕೇರಿಪೇಟೆಗೆ ಕುಡಿಯುವ ನೀರಿಗೆ ಯಾವುದೇ ತರಹದ ತಾಪತ್ರೆ ಆಗದಂಗೆ ಎಚ್ಚರ ತಗೊಂಡೊಳತ್ತಾ ನಗರಸಭೆನ ಅಧ್ಯಕ್ಷೆ ಅನಿತಾ ಪೂಯವು ತಿಳಿಸಿಡು. ಕುಂಡಮೇಸ್ತ್ರಿ ಕೂಟು ಹೊಳೆ ಮತ್ತೆ ಪೇಟೆನ ನೀರು ಕುಡಿಸಿ ಮಡುಗೋ ಜಾಗಗಳಿಗೆ ಹೋಗಿ ನೋಡಿಡೋ. ಬೇಸಿಗೆಯಲ್ಲಿ ಬರುವ ನೀರಿನ ತಾಪತ್ರೆಗೆ ಸರಿಯಾದ ಕ್ರಮ ತಗೊಂಡಳು. ಕಳೆದ 3 ದಿನದ ಹಿಂದೆ ನೀರಿನ ತಾಪತ್ರೆ ಆಗಿತ್ತು. ಈ ನಿಟ್ಟಿನಲ್ಲಿ ಪೇಟೆಗೆ ನೀರು ಪೂರೈಸುತ್ತಿರುವ ಕೇಂದ್ರಗಳಿಗೆ ಹೋಗಿ ನೋಡಿಳು. ಪೇಟೆನ ಜನ ಕುಡಿಯುವ ನೀರನ್ನ ಹಾಳು ಮಾಡದೆ ತುಂಬಾ ಎಚ್ಚರ ತಗೊಳಕು ತಾವು ತಿಳಿಸಿಳು. ತಾಳತ್ಮನೆಯ ನೇತಾಜಿ ಯುವಕ ಹಂಗೆ ಯುವತಿ ಮಂಡಲದ 30ನೇ ವರ್ಷದ ವಾರ್ಷಿಕೋತ್ಸವ ಹಂಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಹುಟ್ಟಿದ ಹಬ್ಬದ ಪ್ರಯುಕ್ತ ಇದೇ ತಿಂಗಳ ತಾರೀಕು 13ಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ತಾಳತ್ಮನೆಯ ಆಟದ ಬಾಣಿಲಿ ಜಿಲ್ಲಾ ಮಟ್ಟದ ತರವರಿ ಆಟೋಟ ಪೈಪೋಟಿ ಏರ್ಪಾಡಾಟುತ್ತ ಆಯೋಜಕರು ತಿಳಿಸಿಳು. ಕೊಡಗು ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಆಟೋಟ ಇದೇ ತಿಂಗಳ ತಾರೀಕು 11 ಮತ್ತು 12ಕ್ಕೆ ಮಡಿಕೇರಿ ಜಿಲ್ಲಾ ಆಟದ ಬಾಣಿಲಿ ಏರ್ಪಾಡಾಟು. ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢ ಸ್ಕೂಲ್ನ ಮಕ್ಕಳಿಗೆ ಬರುವ ತಿಂಗಳ ಏಪ್ರಿಲ್ 10ರಿಂದ ಮೇ 10ಕ್ಕೆ ಮುಟ್ಟ ಬೇಸಿಗೆ ರಜನೆ ಕೊಡುಗೆ ಸರ್ಕಾರ ಆದೇಶ ಮಾಡಿಟ್ಟು. ಜಿಲ್ಲೆಯಲ್ಲಿಂದು ಮಹಾಮಾರಿ ಕೊರೋನಾ ಅಂಟು ಕಾಯಿಲೆಯಿಂದಾಗಿ 16 ಜನರಿಗೆ ಪತ್ತೆಯಾಗಿಟ್ಟು ಕಳೆದ 24 ಗಂಟೆಯಲ್ಲಿ 39 ಜನ ಗುಣಾಗಿ ಆಸ್ಪತ್ರೆಯಿಂದ ಹೋಗಳು. 80 ಸಕ್ರಿಯ ಪ್ರಕರಣಗಾವಿಟ್ಟು ಇಂದು ಯಾವುದೇ ಸಾವಿನ ಪ್ರಕರಣ ವರದಿಯಾತ್ಲೆ. ಜಿಲ್ಲೆನ ಪಾಸಿಟಿವಿಟಿ ರೇಟ್ 2.59 ಆಗುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರು ತಿಳಿಸಿಳು. ಬೆಂಗಳೂರಿನ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಕಡೆಯಿಂದ ಬಾಗಲಕೋಟೆಯಲ್ಲಿ ನಡೆದ ರಾಜ್ಯ ಮಟ್ಟದ ಯುವ ವಿಜ್ಞಾನಿ ಪೈಪೋಟಿಲಿ ಜಿಲ್ಲೆನ ಕುಶಾಲನಗರ ಪಾತಿಮಾ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆನ 10ನೇ ತರಗತಿನ ಕೆ ಗಾಯತ್ರಿ ರಾಜ್ಯ ಯುವ ವಿಜ್ಞಾನಿ ನಾಮನ ಪಡ್ಕೊಂಡು ಜಿಲ್ಲೆಗೆ ಒಳ್ಳೆ ಹೆಸರನ್ನ ತಂದುಟು. ಅಂಚೆ ಅದಾಲತ್ನ ಸಭೆ ಇದೇ ತಿಂಗಳ ತಾರೀಕು 7ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದ್ರು ಪುಕಾರಿಗಿದ್ದರೆ ನಾಳೆನೊಳಗೆ ಕಚೇರಿಗೆ ತಲುಪಿಸಕತ್ತ ಅಂಚೆ ಅಧೀಕ್ಷಕರು ತಿಳಿಸಿಳು. ಪೊನ್ನಂಪೇಟೆ ಶಿಶು ಅಭಿವೃದ್ಧಿ ಯೋಜನೆನ 6 ಅಂಗನವಾಡಿ ಕಾರ್ಯಕರ್ತೆ ಹಂಗೆ 29 ಅಂಗನವಾಡಿ ಸಹಾಯಕಿಯರ ಚಾಕರಿನ ತುಂಬಿಸಿ ಕಣಿಕೆ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಗೆ ಇದೇ ತಿಂಗಳ ತಾರೀಕು 29 ಆಖೀರಿ ದಿನಾತ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗ ತಿಳಿಸಿಳು. ನೆಹರು ಯುವ ಕೇಂದ್ರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕಾರ್ಮಿಕ ಇಲಾಖೆ, ಜಿಲ್ಲಾ ಯುವ ಒಕ್ಕೂಟ, ಗ್ರಾಮ ಪಂಚಾಯಿತಿ ಹಾಕತ್ತೂರು, ಕಾವೇರಿ ಯುವಕ ಸಂಘ ಕಗ್ಗೋಡ್ಲು, ಜಾವಾ ಕಮ್ಯುನಿಕೇಷನ್ ಮೂರ್ನಾಡ್ ಈ ಎಲ್ಲವರ ಕೂಡುಕೂಟಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಕಗ್ಗೋಡ್ಲು ಶ್ರೀ ಭಗವತಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ಈಶ್ರಮ್ ಕಾರ್ಡ್ ಹಂಗೆ ಆಯುಷ್ಮಾನ್ ಕಾರ್ಡ್ನ ನೋಂದಣಿ ಯೋಜನೆ ನಡೆದಿದೆ. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಹೊಸ ಪದಾಧಿಕಾರಿಗಳ ಪದಗ್ರಹಣ ಜಂಬರ ನಾಡ್ದು ತಾರೀಕು 5ಕ್ಕೆ ಸಾಯಂಕಾಲ 4 ಗಂಟೆಗೆ ಮಡಿಕೇರಿ ಲಯನ್ಸ್ ಸಂಸ್ಥೆಯ ಸಭಾಬಾಡಲಿ ಏರ್ಪಾಡಾಟು. ಕೊಡಗು ಪ್ರೆಸ್ ಕ್ಲಬ್ ಹಂಗೆ ಹಿಯರಿಂಗ್ ಸ್ವಿಚ್ ಇಂಪ್ಲಾಂಟ್ ಕ್ಲಿನಿಕ್ನ ಕಡೆಯಿಂದ ವಿಶ್ವ ಶ್ರವಣ ದಿನದ ಪ್ರಯುಕ್ತ ಇಂದು ಮಡಿಕೇರಿ ಪತ್ರಿಕಾ ಭವನದಲ್ಲಿ ಪತ್ರಕರ್ತರಿಗೆ ಹಂಗೆ ಅವರ ಕುಟುಂಬದಕ್ಕೆ ಪುಕ್ಸಟೆ ಕಿವಿನ ತಪಾಸಣಾ ಶಿಬಿರ ನಡೆದಿತು. ಚುನಾವಣಾ ಆಯೋಗದ ಕಡೆಯಿಂದ ಇದೇ ತಿಂಗಳ ತಾರೀಕು 15ಕ್ಕೆ ಮುಟ ರಾಷ್ಟ್ರೀಯ ಮತದಾರರ ಜಾಗೃತಿ ಪೈಪೋಟಿನ ಏರ್ಪಾಡು ಮಾಡಿಳು. ಈ ಪೈಪೋಟಿಲಿ ಎಲ್ಲ ವಯಸ್ಸಿನ ಭಾಗವಹಿಸಕತ್ತ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗ ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಆಕಾಶವಾಣಿ ಮಡಿಕೇರಿ, ಈಗ ಜಾಹೀರಾತುಗಳು. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking Adi Bhetikudi, Palace Toyota, near Kaveri Hall, CV Shankar Road, Madikeri. Call 7022671919. ಹೆಗ್ಗಳ ಶ್ರೀ ಅಯ್ಯಪ್ಪ ಭಗವತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಮಳೆ ಪೂಜೆಯನ್ನು ಇದೇ 5ರಂದು ಶನಿವಾರ ನಡೆಸಲಾಗುವುದು. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಹೆಗ್ಗಳ ಶ್ರೀ ಅಯ್ಯಪ್ಪ ಭಗವತಿ ದೇವಸ್ಥಾನದ ಅಧ್ಯಕ್ಷರು ಕೇಳಿಕೊಂಡಿದ್ದಾರೆ. ರೀ, ನಮ್ಮ ಮಗಳ ಮದ್ವೆ ಇಷ್ಟೊಂದು ಕಲರ್ಫುಲ್ ಆಗಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ಶಾಪ್ ಅವರಿಗೆ ಹೇಳಬೇಕು. ಹೌದು, ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ಶಾಪ್ ನಲ್ಲಿ ಖರೀದಿಸಿದ ಮದುವೆ ಬಟ್ಟೆಗಳು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಇರುವಂತಹ ಬಟ್ಟೆಗಳ ಸೆಲೆಕ್ಷನ್, ಕ್ವಾಲಿಟಿಯಲ್ಲಾಗ್ಲಿ ಬೆಲೆಯಲ್ಲಾಗ್ಲಿ ದ ಬೆಸ್ಟ್. ಹ್ಯಾಪಿ ವೆಡ್ಡಿಂಗ್, ಆಲ್ವೇಸ್ ಬಿ ಹ್ಯಾಪಿ. ಮಟ್ಟನೂರ್ ಮತ್ತು ಕಲ್ಲಾಚಿ. ಪಾಲೆಮಾಡು ರಾಮಣ್ಣ ರೈ ಎಂಬುವರಿಗೆ ಸೇರಿದ ಗಬ್ಬದ ಹಸು ಫೆಬ್ರವರಿ 24ರಿಂದ ಕಾಣೆಯಾಗಿದ್ದು ಹೊಳೆತೋಡು ಗದ್ದೆಯಿಂದ ಕೋಡಂಬೂರು ಕಡೆಗೆ ಹೋಗಿರುವ ಮಾಹಿತಿ ಇದೆ. ಮಾಹಿತಿ ಸಿಕ್ಕವರು ಈಗ ಹೇಳುವ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಕೋರಲಾಗಿದೆ. 9731747416 ಅಥವಾ 8296529517. ಮುಕ್ಕೋಡ್ಲು ಗ್ರಾಮತ್ರ ಶ್ರೀ ಬೊಳ್ಳಿಬಿಲ್ಲ ಅಯ್ಯಪ್ಪ ದೇವಡ ನಮ್ಮೆರ ಮಾರಿಪತ್ಲ ಅಂಜಾಂಗ ಚೆನ್ನಿಯಾಚೆ ಕಟ್ಟುಬುವ ಹೊಟ್ಟಾಂಗ ಚೌವಾಚೆ ಪಟ್ಟಣಿ ದೇವಡ ಜಳಕ ಪನ್ನೊಂದಂಗ ಬೊಳ್ಳ್ಯಾಚೆ ಕೇರಿ ಬೊಳಕ ಪನ್ನೆರಡಂಗ ಚೆನ್ನಿಯಾಚೆ ಭಂಡಾರ ಬಪ್ಪು ಪದಿಮೂರಂಗ ನಾರಾಚೆ ಆಯ್ದ ಪೋಪು ಪದ್ನಾಲಂಗ ತಿಂಗ್ಳಾಚೆ ನಾಡು ಬೊಳಕ ಪದ್ನಂಜಂಗ ಚೌವಾಚೆ ಪಲ್ಯ ನಮ್ಮೆ ನಡ್ಪ ಭಕ್ತಾದಿಯಲ್ಲ ಬರುಣುಂದ ತಕ್ಕ ಮುಕ್ಕಾಟಿಯ ಪಿಂಜ ನಾಡು ಕಾರ ಕಟ್ಟಣಿತ. ಹಲೋ ಪುಟಾಣಿಗಳೇ, ಗಮನಿಸಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಚಿನ್ನರ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಮಕ್ಕಳು ಕಥೆ, ಹಾಡು, ಸ್ವರಚಿತ ಕವನಗಳನ್ನು ಹೇಳಲು ಅವಕಾಶವಿದೆ. ಕರೆ ಮಾಡಿ ಪಾಲ್ಗೊಳ್ಳಿ. ದೂರವಾಣಿ ಸಂಖ್ಯೆ 08-272-2200-006. ನೆನಪಿಡಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ನೇರ ಫೋನ್ ಇನ್ ಚಿನ್ನರ ಲೋಕ. ನಿಧನ ಸುದ್ದಿ. ಸುಳುಗೋಡು ಗ್ರಾಮದ ತೇಲನ ಧರ್ಮಪ್ಪ ಚಾಮಿ ಅವರ ಪತ್ನಿ ಅಮ್ಮವ್ವ ಪ್ರೇಮಾ ಅವರು ಇಂದು ನಿಧನರಾಗಿದ್ದಾರೆ. 62 ವರ್ಷ ಪ್ರಾಯದ ತೇಲನ ಅಮ್ಮವ್ವ ಪ್ರೇಮಾ ಅವರ ತವರು ಮನೆ ಪೊಂದಚನ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸುಳುಗೋಡು ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900-27-0049. ಸುದ್ದಿ ಸಮಾಚಾರ ಓದಿಯಂಡುಳು ಕಣ್ಣಚಂಡ ಜಾಗೃತಿ ವಿಮಯ. ಇಂದು ಕೂಡಿಗೆರೆ ಜಿಲ್ಲಾ ಪಂಚಾಯತ್ ಪರಿಶಿಷ್ಟ ಪಂಗಡತರ ಕಲ್ಯಾಣ ಇಲಾಖೆ ಪಿನ ಕೂಡಿಗೆರೆ ಯೂನಿಯನ್ ಬ್ಯಾಂಕ್ ಸ್ವ ಉದ್ಯೋಗ ತರಬೇತಿ ಕೇಂದ್ರತ ರಾಜ್ಯ ಮಟ್ಟತ್ರ ವನಧನ ವಿಕಾಸ ಕೇಂದ್ರತ್ರ ಸ್ಥಾಪನೆ ಪಿನ ಕಾರ್ಯನಿರ್ವಹಣೆಯ ಕಾರ್ಯಾಗಾರ ನಡೆದತ್ತು. ಇದತ್ತು ತಕ್ಕ ಬರಂದ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾವು ವನಧನ ವಿಕಾಸ ಕೇಂದ್ರತ್ರ ಸ್ಥಾಪನೆಂಜ ಬುಡಕಟ್ಟು ಆದಿವಾಸಿಯಕ ಅರಣ್ಯತ ಕುಟುವನತ ಚೆರಿಯ ಉತ್ಪನ್ನತರ ಸಂಗ್ರಹಣೆರ ಕೂಟಕ ಮಾರುಕಟ್ಟೆಕ ಸಹಕಾರಿಯಾಪ ಇವು ಆರ್ಥಿಕ ಆಯಿತು ಮಿನ್ಯಕ್ಕು ಬಪ್ಪಕ ಅವಕಾಶ ಕೊಟ್ಟುವಂದ ಅವು ಅಣ್ಣಚಿ. ಈ ಸಂದರ್ಭದ ತಕ್ಕ ಬರಂದ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕಗಳಾದ ಶ್ರೀಕಂಠಮೂರ್ತಿಯವು ಆದಿವಾಸಿಯಕ ಅರಣ್ಯತ ಕುಟ್ಟುವ ಚೆರಿಯ ಉತ್ಪನ್ನತರ ಮಹತ್ವ ಪಿನ ಶಿಬಿರಾರ್ಥಿಯ ಅನುಸರಣೆ ಮಾಡುಂಡ್ಯಾನ ಕಾರ್ಯತ್ರ ಬಗ್ಗೆ ಮಾಹಿತಿ ಕೊಡ್ತತ. ಸರ್ಕಾರತರ ನೇಮಪೋಲೆ ಜಿಲ್ಲೆರ ಎಲ್ಲ ಸರ್ಕಾರಿ ಸ್ಕೂಲು ಪಿನ ಕಾಲೇಜರ ದಾಖಲೆಕ ಒತ್ತನಕ್ಕೆ ಹಕ್ಕುಪತ್ರ ಕೊಡಪಕ ಜಿಲ್ಲಾಡಳಿತ ಕ್ರಮ ಅಡ್ತಂಡಿತಂದು ಶಾಸಕ ಅಪ್ಪಚುರಂಜನವು ಅಣ್ಣಿತು. ಕೂಡಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಜಾಗತರ ಹಕ್ಕುಪತ್ರತನ ಕಾಲೇಜು ಅಭಿವೃದ್ಧಿ ಸಮಿತಿ ಕಾರಕ ಪಿನ ಪ್ರಾಂಶುಪಾಲಂಗ ಕೊಡ್ತಿತ್ತು. ಅಲ್ಲಿಂಜ ತಕ್ಕ ಪರಂದಾವು ಕಾಲೇಜರ ಬೊಳಚೆಕ ಆಡಳಿತ ಮಂಡಳಿಕಾರ ಪೆರ್ತ ಜವಾಬ್ದಾರಿ ಎಡ್ತಂಡು ಕೆಲಸ ಮಾಡೋಂಡು ಕಾಲೇಜಕ ಅವಶ್ಯ ಉಳ್ಳನತ ತಡೆಗೋಡಿರ ಕೆಲಸ ಆಂಡು ವಿದ್ಯಾರ್ಥಿಯಡ ವಿದ್ಯಾಭ್ಯಾಸಕ ಅಪ್ಪ ಅವ್ವಂಗ ಅರ ಒತ್ತಾಸೆ ಕೊಡ್ಕೊಂಡು ಅವು ಅಣ್ಣಚಿ. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ರ ಪುದಿಯ ಸಮಿತಿರ ಪದಾಧಿಕಾರಿಯಡ ಪದಗ್ರಹಣ ಸಮಾರಂಭ ಮತ್ತೊಂದು 24 ಗಂಟೆಕ ಮಡಿಕೇರಿರ ಲಯನ್ ಸಂಸ್ಥೆರ ಸಭಾಬಾಡಿಲು ನಡಪ. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಮೊಳಿ ಉಡುವ ಅಂದು ನಿಯೋಜಿತ ಅಧ್ಯಕ್ಷಗಳಾದ ಅಂಬೇಕಲ್ಲು ನವೀನ್ ಅವು ಅರಿಚಿಟಿತು. ಇಕ್ಕಾಕಲೆ ಬೇನಿಗಾಲ ಶುರು ಆಯಿತುಳ್ಳೋ ನಿಟ್ಟಲು ಮಡಿಕೇರಿ ನಗರಕ್ಕೆ ಕುಡಿಪು ನೀರು ಪೂರೈಕೆಲೆ ಏದೇ ರೀತಿಯ ತೊಂದರೆ ಆಕತನಕ್ಕೆ ನೋಟಿಯವಾಂದು ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯವು ಒಣ್ಣಿತು. ಕುಡಿಪು ನೀರು ಪೂರೈಕೆಲು ತೊಂದರೆ ಆಕತನಕ್ಕೆ ನೋಟಿಯವ ನಿಟ್ಟಲು ಇಕ್ಕಾಕಲೆ ಕುಂಡಮೇಸ್ತ್ರಿ ಕೂಟುಪೊಳೆ ಪಿನ ನಗರತ್ರ ನೀರು ಶೇಖರಣೆರ ಘಟಕಕ್ಕೆ ಕುದ್ದು ಪೋಯಿತು ಪರಿಶೀಲನೆ ನಡೆತಿತ್ತು. ಅನ್ನನೆ ನಗರತ್ರ ಬೋರೆ ಬೋರೆ ವಾರ್ಡಲು ನೀರಿನ ಸಂಪನ್ಮೂಲ ಇಂಜಿತು ತಾಂತ್ರಿಕ ದೋಷವುಳ್ಳ ಬೋರ್ವೆಲ್ಲು ಮೋಟರ್ ಇಟ್ಟಿತಂದು ಅವು ಅಣ್ಣಚಿ. ಮಡಿಕೇರಿರ ಹಿಂದೂ ತೂಟುಂಗೊಳತ್ತು ರೋಟರಿ ಸಂಸ್ಥೆಕಾರ ಸುಮಾರು 5 ಲಕ್ಷ ರೂಪಾಯಿ ಕಣಕಲು ಖರ್ಚು ಮಾಡನ ಸಿಲಿಕಾನ್ ಚೇಂಬರ್ನ ನಿನ್ನಂದು ಕೊಡಗು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೋಟರಿ ರಾಜ್ಯಪಾಲ ಪಿನ ಕನಪಟ್ಟ ಬಿಂದುವ ಲೋಕಾರ್ಪಣೆ ಮಾಡಚಿ. ಗರ್ವಾಲೆ ಪಂಚಾಯಿತಿ ವ್ಯಾಪ್ತಿಲು ಪಡಿತರ ಕೊಡಪಕ್ಕೆ ಇಕ್ಕಾಕಣೆ ಸಂಚಾರಿ ವ್ಯವಸ್ಥೆ ಇಂಜಿತು. ಇದನ್ನ ಸದ್ಯಕ್ಕೆ ಮಾದಾಪುರಕ್ಕೆ ಮಾತಿತ್ತು. ನಾಳೆ ಪಿನ ಮತ್ತೊಂದು ಗರ್ವಾಲೆ ಶಿರಂಗಳ್ಳಿ ಮಂಕ್ಯ ಕುಂಬಾರಗಡಿಗೆ ಕಾರಕ್ಕೆ ಮಾದಾಪುರ ವಿಎಸ್ಎಸ್ಎನ್ಲು ಪಡಿತರ ಕೊಡಪಂದು ಆಹಾರ ಇಲಾಖೆಯ ಪ್ರಕಟಣೆ ಅರಿಚಿಟ್ಟಿತು. ನೆಹರು ಯುವ ಕೇಂದ್ರ ಯುವ ಸಬಲೀಕರಣ ಪಿನ ಕ್ರೀಡಾ ಇಲಾಖೆ ಜಿಲ್ಲಾ ಯುವ ಒಕ್ಕೂಟ ಹಾಕತೂರು ಗ್ರಾಮ ಪಂಚಾಯಿತಿ ಪಿಂಜ ಸಂಘ ಸಂಸ್ಥೆ ಕಾರಡ ಕೂಡುಕೂಟತ್ ನಾಳೆ ಪೊಲಕ 10 ಗಂಟೆಕ್ ಕಗ್ಗೋಡು ಭಗವತಿ ದೇವಸ್ಥಾನ ಹತ್ರ ಸಮುದಾಯ ಭವನದತ್ ಈಶ್ರಮ್ ಕಾರ್ಡ್ ಪಿಂಜ ಆಯುಷ್ಮಾನ್ ಕಾರ್ಡ್ ನೋಂದಣಿ ಕಾರ್ಯಕ್ರಮ ನಡಪ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿ ಬ್ಯಾಡಗುಟ್ಟ ಇವು ಸೋಮರಪೇಟೆ ತಾಲೂಕು ತಳಗೂರು ಗ್ರಾಮ ಪೈಸಾರಿ ಸರ್ವೆ ನಂಬರ್ 4x00.70 ಜಾಗತ್ತು ಪಂಚಾಯಿತಿ ರಾದ ನೆಲ ವೈಜ್ಞಾನಿಕ ಕಾಟ ವಿಲೇವಾರಿ ಘಟಕತ್ತನ ಸ್ಥಾಪನೆ ಮಾಡುವಕ್ಕೆ ಜಾಗತ್ತು ಅಡ್ಡ ಉಳ್ಳೋ 113 ಒಕೆಶಿಯ ಪಿನ್ನ 6 ಸುರ್ಗಿ ಮರತನ